ಅವನಿಗೇನು ಇಳುವರಿ ಬರುದಿಲ್ಲ, ಒಣ ಮಣ ಬಿತ್ತರೆ ಹೆಂಗ್ ಇಳುವರಿ ಬರ್ತದ? ಅದು ಯಾವ ವ್ಯಕ್ತಿ ಭೂತಾಯಿನ ನಂಬಿರ್ತಾನ, ಯಾವ ವ್ಯಕ್ತಿ ಮೇಘರಾಜನ ನಂಬಿರ್ತಾನ, ಅವು ಯಾವತ್ತೂ ಲಾಸ್ ಆಗುದಿಲ್ಲ. ಅದಕ್ಕಲ್ಲೇ ಒಂದು ಗಾದೆ ಮಾತು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿ ಬಿದ್ದ ಬೀಜ ಯಾವತ್ತೂ ವೇಸ್ಟ್ ಆಗುದಿಲ್ಲ, ಅದು ಒಂದಿಲ್ಲ ಒಂದಿನ ಫಲ ಕೊಟ್ಟೆ ಕೊಡ್ತದ. ಆ ಉದ್ದೇಶದಿಂದ ನಾನೇನ್ ಮಾಡ್ತೀನಿ, ಕರೆಕ್ಟ್ ಆಗಿ ರೋಣಿ ಮಳೆ ಎರಡು ದಿವಸ ಮುಂಚಿತವಾಗಿ ನಾನು ಅಂದಾಜು ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ನಾನೇನ್ ಮಾಡ್ತೀನಿ, ಫ್ರೀ ಸೋಯಿಂಗ್ ಬಿತ್ತೀನಿ. ಫ್ರೀ ಸೋಯಿಂಗ್ ಬಿತ್ತಿ ಮುಂದೆ ನಾನೇನ್ ಮಾಡ್ತೀನಿ, ಬದು ಬೆಳೆ ಹಾಕ್ತೀನಿ, ಪಟ್ಟಿ ಬೆಳೆ ಹಾಕ್ತೀನಿ, ಮಿಶ್ರ ಬೆಳೆ ಹಾಕ್ತೀನಿ ಮತ್ತು ಅಕಡಿ ಬೆಳೆ ಹಾಕ್ತೀನಿ. ಯಾಕೆ ಇದನ್ನ ಹಾಕ್ತೀನಪ್ಪ ಅಂತಂದ್ರೆ, ರಸಾಯನ ಮೂಲದಿಂದ ತಂದು ಇವತ್ತಿನ ದಿವಸ ನೋಡ್ರಿ, ಪ್ರತಿಯೊಬ್ಬರು ರಸಾಯನ ಔಷಧಿ ಸಿಂಪಡಣೆ ಮಾಡ್ತಾರೆ. ನಮ್ಮಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೊಳ್ಳೋದು ಗೊತ್ತಿಲ್ಲ. ನಾನು ಮಿಶ್ರ ಬೆಳೆಗಳನ್ನು ಮಾಡೋದ್ರಿಂದ ಏನ್ ಮಾಡ್ತೀವಿ, ಕೀಟಗಳನ್ನು ಅಲ್ಲಿದಲ್ಲೇ ಹೊಂದ್ಕೊಂಡು ನಿರ್ವಹಣೆ ಆಗ್ತಾವ. ಉದಾಹರಣೆ ಹೇಳ್ಬೇಕಂದ್ರೆ ಮುಳ್ಳ ಮುಳ್ಳಿನಿಂದ ಬಿಡಿಸ್ಬೇಕಂತ ಹೇಳ್ತಾರಲ್ರಿ, ಮಿತ್ರ ಕೀಟಗಳು ಶತ್ರು ಕೀಟಗಳು ಅಲ್ಲೇ ನಶಿಸ್ತಾವ, ಅವು ಆಹಾರವಾಗಿ ಬಳಕೆ ಮಾಡ್ತಾವ. ಅದು ಅಲ್ಲಿ ನಾನೇನ್ ಮಾಡ್ತೀನಿ, ಬೆಳೆದಂತ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡ್ತೀನಿ. ಸಿರಿಧಾನ್ಯ ಬೆಳಿತೀನಿ, ಎಣ್ಣೆ ಕಾಳು ಬೆಳಿತೀನಿ, ಬೆಳೆಕಾಳು ಬೆಳಿತೀನಿ, ಆಮೇಲೆ ಎಲ್ಲಾನು ಬೆಳೆದ ನಾನೇನ್ ಮಾಡ್ತೀನಿ, ಅಲ್ಲಲ್ಲೇ ಒಂದೊಂದು ಅಧಿಕಾರಿಗಳ ಸಂಪರ್ಕದಲ್ಲಿದ್ದೀನಿ. ಉದಾಹರಣೆಗೆ ನನ್ನಲ್ಲಿ ಬೆಳೆದಂತದನ್ನ ಪ್ರತಿ ವರ್ಷ 10 ಕ್ವಿಂಟಲ್ ಬೆಂಗಳೂರಿಗೆ ಕಳಿಸ್ಕೊಡ್ತಿದ್ದೀನಿ. ಕೆಲವೊಂದ್ಸಲ ಏನ್ ಮಾಡ್ತೀನಿ, ಸಿರಿಧಾನ್ಯ ಮೌಲ್ಯವರ್ಧನೆ ಮಾಡಿ ಕಳಿಸಿಕೊಟ್ಟಾಗ ಅವ್ರು ಏನಂತಿರು, ಇಲ್ರಿ ಯಾಕೋ ಹುಳ ಆಗತ್ತ ಹೋತದ. ಯಾಕಂದ್ರೆ ಸಿರಿಧಾನ್ಯ ಮೌಲ್ಯವರ್ಧನೆ ಮಾಡಿದ್ರೆ 1 ತಿಂಗಳೊಳಗೆ ಬಳಕೆ ಮಾಡ್ಕೋಬೇಕು, ಸ್ಟಾಕ್ ಇಟ್ಕೊಂಡ್ರೆ ಸ್ವಲ್ಪ ಹುಳ ಆಗುವಂತ ಚಾನ್ಸ್ ಇದ್ದದ. ಅದನ್ನ ಈ ಮಾರ್ಕೆಟಿಂಗ್ ರೇಟ್ಗೂ ನಮ್ ರೇಟ್ಗೂ ನೋಡಿದ್ರೆ ಬಹಳ ವ್ಯತ್ಯಾಸ ಆಗುತ್ತೆ. ಸಿಪ್ಪೆ ಸುಲಿದನ್ನ 120 ರೂಪಾಯಿಗೆ ಒಂದು ಕೆಜಿ ಕಳಿಸಿಕೊಡ್ತಿದ್ದ. ಈಗ ಯಾರು ಗ್ರಾಹಕರಾದ್ರೆ ಅವರಿಗೆ ಅದನ್ನ ನನ್ನ ತಾಂತ್ರಿಕತೆ ಹೇಳ್ಕೊಟ್ಟಿನಿ. ಹೆಂಗಪ್ಪ ಅಂದ್ರೆ ಸಿರಿಧಾನ್ಯನ ಯಾವ ರೀತಿ ಸಿಪ್ಪಿ ಸುಲಿಬೇಕು ಅನ್ನೋದು ಒಂದು ತಾಂತ್ರಿಕತೆ ಹೇಳ್ಕೊಟ್ಟಿದ್ದ. ಅವರಿಗೆ ಯಾವುದೇ ರೀತಿ ಮೌಲ್ಯವರ್ಧನೆ ಮಾಡಿಕೊಡದೆ ನಾನು ಹಾಗೆ ಕಳಿಸ್ಕೊಡ್ತೀನಿ. ಅದು ಕಚ್ಚಾ ವಸ್ತುನ ಕಳಿಸಿಕೊಟ್ಟದ್ದು 100 ರೂಪಾಯಿ ಕೆಜಿ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಸಾವಯವದೊಳಗೆ ಬೆಳೆದಿದ್ದೇನೆ. ಪ್ರತಿ ಸಲ TS3R ನನ್ನ ಹಾಕ್ತಿದ್ದೆ, ಈ ಸಲ GRG 811 ವೆರೈಟಿ ಆಗಿದೆ. ಆ ವೆರೈಟಿ ನನಗೆ ಎಷ್ಟಿತ್ತು, 4 ಎಕರೆ ಹಾಕಿವಿ. ನಾನು ಪ್ರತಿ ವರ್ಷ TS3R 8 ಕ್ವಿಂಟಲ್ ಬೆಳೆದ ನನಗೆ ಆಸೆ ಇತ್ತು, ನಾನು ವಿಚಾರ ಮಾಡ್ಕೊಂಡಿದ್ದೆ. ಆದ್ರೆ ಈ ಸಲ ನಾವು 4 ಎಕರೆದೊಳಗೆ ನಾವು ರಾಶಿ ಮಾಡಿದ್ರೆ 42 ಕ್ವಿಂಟಲ್ ಬೆಳೆದ. ಭೂಮಿ ಫಲವತ್ತತೆ ಇಲ್ಲ, ನಾವು ಯಾವ ಮಣ್ಣಿಗೆ ಯಾವ ಬೀಜ ಹಾಕಬೇಕು ಅನ್ನೋದು ನಮ್ಗೆ ಮೊದಲೇ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಹಿಂಗೆಲ್ಲ ತೊಂದರೆಗಳತ್ತೇವೆ. ನಮ್ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಮತ್ತು ಇಂಡಿ ಎರಡು ಕೈಗಳಿದ್ದಂಗೆ, ಎಡಗೈ ಬಲಗೈ ಎಲ್ಲಿ ಕೃಷಿಯ ಕೊರತೆ ಬೀಳ್ತದೆ ಅಲ್ಲಿ ಓಡಿ ಬಂದು ಅವ್ರು ಸಂಪರ್ಕ ಮಾಡ್ಕೋತೀವಿ. ಅವಾಗ ನಮ್ ಡಾಕ್ಟರ್ ಶಿವಶಂಕರ ಮುಟ್ಟಿ ಸಾಹೇಬ್ರು ಮತ್ತು ಅವ್ರ ತಂಡ ನಮ್ ತೋಟಕ್ಕೆ ಬಂದಿದ್ರು. ಅವಾಗ ನೋಡಿದ್ರು ಇದು GRG 811 ವೆರೈಟಿ ರೀ, ಈ ರೀತಿ ಬಂದ್ರೆ ಇಡೀ ತಂಡನ ವೀಕ್ಷಣೆ ಮಾಡಿ ಹೋದ್ರು. ಆ ತಳಿಯನ್ನ ನಾನು ಇನ್ನೇನಪ್ಪ ಮಾರ್ಕೆಟ್ಗೆ ಹಾಕಬೇಕು ಅಂತ ಒಂದು ವಿಚಾರ ಇಟ್ಕೊಂಡು ಅಷ್ಟದಾಗ ನಮ್ ಬೆಳಗಾವಿಯಿಂದ ಮತ್ತು ಮೈಸೂರಿಂದ 2 FPO ದವರು ನನ್ನ ಸಂಪರ್ಕ ಮಾಡಿದ್ರು. ಯಾರೋ ನಮ್ಮ ಆತ್ಮೀಯರು ನಂಬರ್ ಕೊಟ್ಟಿರ್ತಾರ ಅವ್ರಿ, ಇಲ್ರಿ ಅವ್ರು ಬೆಸ್ಟ್ ಆಗಿ ಸಾವಯವದೊಳಗೆ ಬೆಳೀತಾರ ಕೊಂಡ್ಕೊಳ್ಬಹುದು. ಅವ್ರು ಹೇಳಿದ್ರು APMC ಮಾರ್ಕೆಟ್ಗಿಂತಲೂ ಏನ್ ರೇಟ್ ಇದಲ್ಲ ಆ ರೇಟ್ಗಿಂತಲೂ 20% ನಾ ಹೆಚ್ಚಿಗೆ ಕೊಡ್ತೀನಿ. ಅವಾಗ 10,700 ರೂಪಾಯಿ ಕ್ವಿಂಟಲ್ ನಮ್ಮ ಚಡಚಣ APMC ಮಾರ್ಕೆಟ್. ಅವ್ರು 12,300 ರೂಪಾಯಿ ಒಂದು ಕ್ವಿಂಟಲ್ ಅನ್ನ ಬೆಳಗಾವಿದವ್ರು ಅರ್ಧ ಮೈಸೂರದವ್ರ ಅರ್ಧ ತೊಗರಿಯನ್ನು ತಗೊಂಡು ಹೋಗ್ಬಿಟ್ಟು. ನಾನೇನ್ ಮಾಡಿದ್ದೆ, ತೊಗರಿನ ಈ ಸಲ ನನ್ನ ಸಾವಯವದೊಳಗೆ ಬೆಳಿತಿನ ಉದ್ದೇಶದಿಂದ ನಮ್ಮ ಡಾಕ್ಟರ್ ಶಿವಶಂಕರಮೂರ್ತಿ ಸಾಹೇಬ್ರಿಗೆ ಹೇಳಿ ಅಲ್ಲಿದ್ದಂತ ಒಂದು ಬ್ಯಾಳಿ ಮಿಷನ್ ಕೆಲವೊಂದ್ ದಿವಸ ನನ್ನ ಹತ್ರ ತಂದು ಬ್ಯಾಳಿ ಮಾಡಿ 1 ಕೆಜಿ 5 ಕೆಜಿ 10 ಕೆಜಿ ಪ್ಯಾಕೆಟ್ ಮಾಡಬೇಕು ಅಂತ ಪ್ಲಾನ್ ಇದೆ. ಸಿದ್ದೇಶ್ವರ ಶ್ರೀಗಳು ಒಂದು ಮಾತನ್ನು ಹೇಳ್ತಾರೆ, ಏನಾಗ್ತದ ಅದು ಒಳ್ಳೇದಕ್ಕಾಗಿ ಆಗ್ತದ ಹೊರತಾಗಿ ಕೆಟ್ಟದಕ್ಕಾಗುದಿಲ್ಲ. ತಮ್ಮ ಆ ಉದ್ದೇಶದಿಂದ ನಮ್ಮ ಭಾವನೆಗಳು ಒಳ್ಳೇದಾಗಿದ್ದಂದ್ರೆ ಯಾವುದು ತೊಂದರೆ ಇಲ್ಲ. ನಾನು ಭಾವಿಸಿದ್ದು ಎಕರೆಗೆ 8 ಕ್ವಿಂಟಲ್, 4 ಎಕರೆದೊಳಗೆ ಅಷ್ಟೇ ಆಗಬೇಕಾಯ್ತು, 42 ಕ್ವಿಂಟಲ್ ಬೆಳೆದಿನಿ. ಆ ಉದ್ದೇಶ ನಾವ್ ಏನ್ ಮಾಡ್ಬೇಕು ಇವತ್ತಿನ ದಿವಸ ಮುಂದಾಲೋಚನೆ ರೈತರಲ್ಲಿ ನೋಡ್ರಿ. ಒಂದು ಆಫೀಸ್ಗೆ ಹೋರಿ, ಎಲ್ಲೇ ಹೋರಿ, ಅವ್ರ ಎಷ್ಟು ಸಿಸ್ಟಮೆಟಿಕ್ ಆಗಿರ್ತದ ಅದನ್ನ ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಪೂರ್ವ ತಯಾರಿನ ಮಾಡ್ಕೋಬೇಕು. ಬಿತ್ತನೆಗೆ ಯಾವ ರೀತಿ ಅಂತರಗಳ ಸಾಲ ಇಟ್ಕೋಬೇಕು, ಯಾವ್ದರಿಂದ ಬೀಜೋಪಚಾರ ಮಾಡಬೇಕು, ಯಾವ ಬೀಜನ ಬಳಕೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ಆಮೇಲೆ ಬರೀ ಬೆಳೆದು ಬಿಟ್ಟಿರೋ ಅದು ಅಲ್ಲ, ನಾವು ಬೆಳೆದದ್ದನ್ನ ಮಾರ್ಕೆಟಿಂಗ್ ಮಾಡಬೇಕು. ಅದು ಮಾರ್ಕೆಟ್ ಬಹಳ ಮಹತ್ವ. ನಮ್ಮಲ್ಲಿ ಪ್ರತಿಯೊಂದು ಕೋಳೆ ಮಟ್ಟೆ ಸಹ ಆದ್ರೂ 10 ರೂಪಾಯಿಗೆ ಒಂದು ಮಟ್ಟೆ ಅಡ್ವಾನ್ಸ್ ಆರ್ಡರ್ ಇರ್ತಾವ. ಈ ರೀತಿಯಾಗಿ ಮಾಡೋದ್ರಿಂದ ರೈತನ ಆದಾಯ ದ್ವಿಗುಣಗೊಳ್ಳುತ್ತದೆ. ಆಮೇಲೆ ನನ್ನ ಕೃಷಿ ಜೊತೆಗೇನೆ ಈ 2 ವರ್ಷದಲ್ಲಿ ನಾನು ಯೋಗ ಮತ್ತು ಆಯುರ್ವೇದ ಒಂದು ಕೋರ್ಸ್ ಮಾಡಿಕೊಂಡಿದ್ದೇನೆ. ಪುನಾದಲ್ಲಿ ಸುಮಾರು 255 ಜನರಿಗೆ ಒಂದು ತರಬೇತಿ ನಡೀತಿದ್ದು. ಬಾಬಾ ಗುರುಜಿ ಅವರು ಉತ್ತರಾಖಂಡದವರು, ಅಲ್ಲಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ತರಬೇತಿ ನಡೀತಿದ್ದು. ಅಂತದನ್ನ ನಾನು ಅಲ್ಲಿ ಕಂಡಕ್ಟ್ ಮಾಡಿ ಸ್ವತಃ ನಾನು ಕೃಷಿ ಮಾಡೋದ್ರ ಜೊತೆಗೆ ಬಿತ್ತುವಾಗ ಬರಬೇಕು, ಎಡಿ ಬರಬೇಕು, ರಾಶಿಗೆ ಬರಬೇಕು, ಎಲ್ಲ ಮಾಡ್ಕೊಂಡು ಹೋಗಿ ಅದನ್ನ 2 ವರ್ಷ ತರಬೇತಿ ಮಾಡ್ಕೊಂಡು ಬಂದಿನಿ. ಅವ್ರ ಉದ್ದೇಶ ಏನಪ್ಪ ಅಂದ್ರೆ ರೈತ ಸಿಕ್ಕಾಪಟ್ಟಿ ರಸಾಯನ ಗೊಬ್ಬರ ಹಾಕಿ ಬೆಳೆದು ತಾನು ಮತ್ತು ತನ್ನ ಮನೆಯವರು ಆರೋಗ್ಯ ಕೆಡಿಸ್ತಾನೆ. ಮೊದಲು ತಾನು ಅಭಿವೃದ್ಧಿ ಆಗಬೇಕು, ತನ್ನ ಗ್ರಾಮ ಅಭಿವೃದ್ಧಿ ಆಗಬೇಕು, ತನ್ನ ತಾಲೂಕು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶ ಅದ. ಆ ಉದ್ದೇಶದಿಂದ ಅವರು ಫ್ರೀಯಾಗಿ ನಮಗೆ 2 ವರ್ಷ ಲಾಜ್ ವ್ಯವಸ್ಥೆ ಮಾಡಿ ನಮ್ಗೆಲ್ಲ ಆಯುರ್ವೇದ ಬಗ್ಗೆ ಮತ್ತು ಯೋಗದ ಬಗ್ಗೆ ತರಬೇತಿ ಕೊಟ್ಟರು. ಅಲ್ಲಿ ಏನು ನಮ್ಗೆ ವ್ಯವಸ್ಥೆ ಇದಪ್ಪ ಅಂದ್ರೆ ದಾಪೋಲಿ ಅರಣ್ಯ ಪ್ರದೇಶದೊಳಗೆ ನಾವು ಜಡಿ ಬ್ಯೂಟಿ ಅಂದ್ರೆ ವನೌಷಧನ ಶೋಧನೆ ಮಾಡಕ್ ಹೋಗ್ತಿದ್ದೆವು. ಸುಮಾರು 7 ಜನರ ತಂಡಿತ್ತು. ಅಲ್ಲಿ ನಮ್ಗೆ ಗನ್ ಒಂದು ಬಿಟ್ರೆ ಉಳಿದು ಎಲ್ಲ ಐಟಮ್ಸ್ ಇದ್ದವು. ಯಾಕಂದ್ರೆ ಅಲ್ಲಿ ಅರಣ್ಯದಾಗ ಹೋಗುವ ಮುಂದೆ ಜಿಗಳಿ ಅಂತ ಕಾಲೊಳಗೆ ಸೇರ್ತಿದ್ದು ಬೂಟ ಗೀಟ ಎಲ್ಲ ನಮ್ಗೆ ಸೃಷ್ಟಿ ಮುಂದೆ ಆ ರೀತಿಯಾಗಿ ನಮ್ಗೆ ತರಬೇತಿ ಕೊಟ್ಟಿದ್ದಾರೆ. ಈ ರೀತಿ ಸುಮಾರು ಮನುಷ್ಯಗೆ ಬರುವಂತಹ 120 ರೋಗಗಳು, ಪಶುಗಳಿಗೆ ಬರುವಂತಹ 60 ರೋಗಗಳನ್ನು ಒಬ್ಬ ರೈತ ನಿರ್ವಹಣೆ ಮಾಡಬಹುದು ಅಂತ ಒಂದು ಹೆಚ್ಚಿನ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಮ್ಮ ಬೀಜ, ನಮ್ಮ ಭೂಮಿ, ನಮ್ಮ ಎತ್ತಾದ್ರೆ ಯಾರಿಗೇನು ತೊಂದರೆ? ಶೈಲಜಾ ಸ್ಥಾವರಮಠ್ ಅವರ ಅನುಭವದ ಮಾತುಗಳನ್ನು ಆಲಿಸೋಣ. ತಮ್ಮ ಅನುಭವದ ಮಾತುಗಳನ್ನಾಡಿದ ಸಂಪನ್ಮೂಲ ವ್ಯಕ್ತಿಗಳಾದ ಶೈಲಜಾ ಸ್ಥಾವರಮಠ್ ಅವರ ಧ್ವನಿಮುದ್ರಣವನ್ನ ಕೇಳುವಿರಿ. ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 25 ಎಫ್ಒ ಕೆಲಸ ಮಾಡ್ತಿದ್ದಾವೆ. 25 ಎಫ್ಒದಲ್ಲಿ 500 ಜನರ ಸದಸ್ಯರಾಗಿದ್ದಾರೆ. ಈಗಾಗಲೇ ಒಂದು 15,000 ಜನ ರೈತರು ನಮ್ಮ ಕಂಪನಿಯಲ್ಲಿ ಸದಸ್ಯರಾಗ್ಯಾರ. ಅದ್ರ ಬಗ್ಗೆ ಆಕ್ಟಿವಿಟೀಸ್ ಗೊತ್ತಾಗೈತಿ. ನಮ್ದು ಕೃಷಿ ಇಲಾಖೆಯಿಂದ ನೋಂದಣಿ ಆದಂತ ಕಂಪನಿ, ಶ್ರೀ ಚೆನ್ನವೀರ ಶಿವಾಚಾರ್ಯ ರೈತ ಉತ್ಪಾದಕ ಕಂಪನಿ ಸಿಂದಗಿ ಏನದಪ್ಪ ಅಂತಂದ್ರೆ ಕೃಷಿ ಇಲಾಖೆಯಿಂದ ನೋಂದಣಿ ಆಗೈತಿ. ನಮ್ಮಲ್ಲಿ 500 ಜನ ಸದಸ್ಯರಿದ್ದಾರೆ. ಈಗಾಗಲೇ ನಮ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನಾವು ಸಾವಯವ ಕೃಷಿ ಮಾಡ್ಬೇಕಂತೇಳಿ ರೈತರಿಗೆ ನಾವು ಸಾವಯವ ಕಾನ್ಸೆಪ್ಟ್ ಕೊಡಕತ್ತೀವಿ. ನಾವು ಹೆತ್ತ ನಮ್ಮ ರೈತರಿಗೆ ಬಂದವರಿಗೆಲ್ಲ ಸಾವಯವ ಗೊಬ್ಬರ ಉಪಯೋಗಿಸ್ಕೊಳ್ರಿ, ನಮ್ಮ ಭೂಮಿ ಉಳಿಬೇಕು, ನಾವು ಉಳಿಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಇವತ್ತು ನಾವು ರೈತರು ಕಂಪನಿ ಮಾಡಿವಿ. ಕಂಪನಿ ಉದ್ದೇಶ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರ ಏನ್ ವಿಚಾರ ಮಾಡ್ತು ಅಂತಂದ್ರೆ ಈಗ ನಾವೆಲ್ಲ ಹೋಗಿ ನಮ್ಮ ಬೆಳೆದಿದ್ದನ್ನೆಲ್ಲ ಈಗ ರಾಶಿ ನಡೆದಾವೆಲ್ಲರೂ ಏನ್ ಮಾಡ್ತೀವಪ್ಪ ಅಂದ್ರೆ ಹೋಗಿ ಅಡತಿ ಕೊಡಾಕತ್ತೀವಿ. ಆದ್ರೆ ಕೊಟ್ಟಿವಂತಂದ್ರೆ ಎಸಿರಿಂದ ಕೊಟ್ಟಿರ್ತಾರ ಮಾಲಕರು. ನಾವೆಲ್ಲ ಹೊತ್ಕೊಂಡು ಹೋಗಿ ಕೊಟ್ಟು ಬಿಡ್ತೀವಿ, ಅವರು ರೊಕ್ಕ ಕೊಡ್ತಾರ. ಮುಂದೆ ನೋಡ್ರಿ, ಅವರು ನಾವು ಹೊಲದಾಗಿ ದುಡಿಯವ ರೈತ, ನೀರು ಬಿಡವ ರೈತ, ರಾತ್ರಿ ಹಗಲ ಮಷಿನ್ಗಳಿಗೆ ಕಾಯ್ದು ಎಲ್ಲಾ ಹೈರಾಣಾಗ ರೈತ ಬಡ ಬಡ ಚೀಲ ತಂದು ಟ್ರ್ಯಾಕ್ಟರ್ ತಂದು ಗಾಡಿ ತಂದು ಏನೇನ ಮಾಡಿ ಹೋಯ್ದಕ್ಕೆ ಅಡತಿ ಕೊಟ್ಟು ಬಿಡ್ತೀವಿ. ಅಡತಿ ಮಾಲಕ ಆರಾಮ್ ಹೇಸಿದಾಗ ಇರ್ತದ, ಹಿಂಗ ಹೋಗೋಣ ನಾ ಮಾಲ್ ನೋಡ್ತಾನೆ. ನೋಡಿ ಇದು ಹಸಿಯೋ ಬಿಸಿಯೋ ಒಂದಿಷ್ಟು ಆತು ಸೂಟ್ ಈಟ್ ಸೂಟ್ ಎಲ್ಲದಕ್ಕೂ ನಾವು ಹೂನಿ ಅಂತೀವಿ. ತಕ್ಕೊಂಡು ಅವ್ರು ಬಿಲ್ ಹಾಕದಾಗ ತಗೋತೀವಿ. ಅವ್ರು ಮತ್ತೆ ಎಸಿ ರೂಮ್ದಲ್ಲಿ ಇರ್ತಾರ, ಅವ್ರ ಬಿಲ್ಡಿಂಗ್ ಬಿಲ್ಡಿಂಗ್ ಅಡತಿ ಮಾಲಕರು ಆಗ್ಲಕತ್ತೈತಿ. ನಮ್ಮ ರೈತಂದು ಬಿಲ್ಡಿಂಗ್ ಹೋಗಿ ಗುಡಿಸಲತ್ತನ ನಮ್ದು ರೈತಂದು ಬರಕತ್ತದ. ಯಾಕಪ್ಪ ಅಂತಂದ್ರ ಆಳುಗಳ ಕೂಲಿ ಜಾಸ್ತಿ ಆಗೈತಿ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ ನಾನು ಒಬ್ಬಕ್ಕೆ ರೈತನ ಮಗಳೇ. ಅದಕ್ಕೆ ರೈತರ ಸಂಘದಲ್ಲಿ ನಾನು ಸಕ್ಕರೆ ಕಾರ್ಯಕರ್ತರು, ಅವ್ರು ದಿನಾಲೂ ನೋಡ್ತಿರ್ತೀವಿ ಎಲ್ಲಿ ಬಂದದಪ್ಪ ಅಂತ. ಎಲ್ಲಾ ಆಳ ಕೂಲಿ ಕೊಟ್ಟು ಮತ್ತೆ ನಮ್ಗೇನು ಬರುದಿಲ್ಲ, ಗೊಬ್ಬರದ್ದು ಕೊಡೋದು, ಆಳಿಂದು ಕೊಡೋದು, ಮತ್ತೆ ನಮ್ ಕೈ ದುಡ್ಡೇ ಉಳಂಗಿಲ್ಲ, ಮತ್ತೆ ನಾವು ದುಡಿದೇ ಆಗ್ತೈತಿ. ಆ ಉದ್ದೇಶದಿಂದ ಸರ್ಕಾರ ಏನ್ ಹೇಳದಪ್ಪ ಅಂತಂದ್ರೆ ನೀವು ಅಡತಿಗೆ ಹೋಗ್ಬೇಡ್ರಪ್ಪ ಅಣ್ಣದೇರೆ, ನಿಮಗಾಗಿನೇ ರೈತ ಕಂಪನಿಗಳು ಮಾಡಕತ್ತೈತಿ. ನೀವು 500 ಜನ ಒಂದು ಒಕ್ಕಟ್ಟಾಗ್ರಿ ನೋಡಿ, ಸಂಘಟನೆ ಶಕ್ತಿ ಐತಿ. ರೈತ ಒಕ್ಕಟ್ಟಾದ್ನಂತಂದ್ರ ರೈತನ ಮ್ಯಾಗ ಬಹಳ ಜನ ಬದುಕ್ತಾರ. ರೈತನ ಮ್ಯಾಗ ಕೂಲಿ ಆಳುಗಳು ಬದುಕ್ತಾರ, ಅಂಗಡಿಯವರು ಬದುಕ್ತಾರ, ಅಡತಿಯವರು ಬದುಕ್ತಾರ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಬದುಕ್ತಾರ, ಎಲ್ಲಾರು ಬದುಕ್ತಾರ. ರೈತ ಅನ್ನದಾತ ಅಂತ ಯಾಕೆ ಹೇಳ್ತಾರಪ್ಪ ಅಂತಂದ್ರ ಅದಕ್ಕೆ ಹೇಳ್ತಾರೆ, ನಮ್ಮ ಕೆಳಗೆ ಸಾವಿರಾರು ಜನರು ಬದುಕ್ತಾರ ನಮ್ಮ ಮ್ಯಾಗ. ಅದ್ರ ಸಲುವಾಗಿ ಒಂದು ಸ್ಕೀಮ್ ಬಂದೈತ್ರಿ, ಅದು ಏನಪ್ಪ ಅಂತಂದ್ರ PMFME ಅಂತ ಹೇಳಿ, ಪ್ರಧಾನಮಂತ್ರಿ ಆಹಾರ ಕಿರು ಸಂಸ್ಕರಣ ಘಟಕ ಅಂತ ಹೇಳಿ. ರೈತರೆಲ್ಲ ಬೆಳೆದಿದ್ದ ಆಹಾರ ಏನಾರು ಡೀಸೆಲ್ ಪೆಟ್ರೋಲ್ ಬೆಳಿತೀವಿ ಅಂದ್ರೆ ನಾವು ನಮ್ಮ ಹೊಲದಾಗೆಲ್ಲ ನಾವು ಆಹಾರ ಬೆಳಿತೀವಿ, ನಾವು ತಿನ್ನೂರೇ ಬೆಳಿತೀವಿ. ಯಾವ್ದು ಗಾಡಿಗೆ ಹಾಕೋದು ಪೆಟ್ರೋಲ್ ಬೆಳೆಯಲ್ಲ, ಡೀಸೆಲ್ ಬೆಳಂಗಿಲ್ಲ. ಅದನ್ನು ಒಯ್ದು ಡೈರೆಕ್ಟ್ ಆಗಿ ನೀವು ಅಡತಿ ಕೊಡಬೇಡ್ರಿ. ಉದ್ದೇಶ ಏನಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಅಡತಿ ಕೊಡಬೇಡ್ರಿ, ಸ್ವಲ್ಪ ತಾಳ್ಮೆ ತಗೊಳ್ರಿ. ನೀವು ಅದನ್ನು ತೊಗರಿ ಬೆಳೆದಿದ್ರ ಬ್ಯಾಳಿ ಮಾಡ್ರಿ, ಕಡ್ಲಿ ಬೆಳೆದ್ರ ಕಡ್ಲಿ ಹಿಟ್ಟು ಮಾಡ್ರಿ, ಕುಸುಬಿ ಬೆಳೆದ್ರ ಎಣ್ಣೆ ಮಾಡ್ರಿ, ಶೇಂಗಾ ಬೆಳೆದ್ರ ಅದ್ರೂ ಎಣ್ಣೆ ಮಾಡ್ರಿ. ನಾವೆಲ್ಲ ನಮ್ ಭೂಮಿಯ ಬೆಳಿತೀವಿಲ್ರಿ, ಜ್ವಾಳ, ಜ್ವಾಳದ ಹಿಟ್ಟ, ರವಾ, ಪ್ರತಿಯೊಂದನು ನಮ್ಮ ಭೂಮಿಯಲ್ಲೇ ಬೆಳೆದಿದ್ದು. ನಾವು ಮುಂಜಾನೆ 100 ರೂಪಾಯಿ ಕೊಟ್ಟಕ್ಕೆ ಅಂಗಡಿ ತರಕ್ ಹೋತೀವಿ. ನಾವೆಲ್ಲ ಹೈರಾಣಾಗಿದ್ದು ಹೋಗಿ ಅಡತಿ ಕೊಡ್ತೀವಿ. ಅಡತಿಯವು ಯಾವನೋ ಒಬ್ಬ ಕಂಪನಿಯ ತಗೊಂಡ್ಕೊಂಡು ಕೈಗಾರಿಕಾ ಅವ ಇಂಡಸ್ಟ್ರಿಯಲ್ ಆಗಿ ಬ್ರ್ಯಾಂಡ್ ಹಾಕ್ತಾರ ಅವರು. ಆ ಬ್ರ್ಯಾಂಡ್ ಬಂದು ಅಂಗಡಿ ಬರ್ತೈತಿ. ಮತ್ತೆ ಮುಂಜಾನೆ ನಾವು ಕಿಶೋರ 100 ರೂಪಾಯಿ ತಗೊಂಡ್ ಹೋಗಿ ಅಂಗಡಿಗೆ ಹೋಗಿ ಎಣ್ಣೆ ತಂದೆವು, ತೊಗರಿಬೇಳೆ ತಂದೆವು, ಶೇಂಗಾ ತಂದೆವು, ಬೆಲ್ಲ ತಂದೆವು, ಸಕ್ಕರೆ ತಂದಿವಿ, ಎಲ್ಲಿದ್ರಿ? ನಮ್ದೇ ಇಲ್ಲ. ಅದಕ್ಕಾಗಿ ಸರ್ಕಾರ ಏನ್ ವಿಚಾರ ಮಾಡಕತ್ತಪ್ಪ ಅಂದ್ರೆ ನಾವ್ ಎಷ್ಟು ದಿವಸ ಬಡವರಾಗಿರ್ಬೇಕು? ಅದಕ್ಕೆ ನಮ್ ಸಲುವಾಗಿ PMFM ಅಂತ ಒಂದು ಯೋಜನೆ ಬಂದೈತಿ. ನೀವು ಇವತ್ತ ತೊಗರಿ ಬೆಳಿತೀರಿ, ಡೈರೆಕ್ಟ್ ಕೊಡಬೇಡ್ರಿ, ಒಂದು ದಾಲ್ ಮಿಲ್ ಹಾಕ್ರಿ. ದಾಲ್ ಮಿಲ್ ಅಂತಂದ್ರೆ ಬಹಳ ದೊಡ್ಡದಲ್ಲ, ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಹಾಕ್ಬೇಕಂತೇನಿಲ್ಲ. ನಮ್ದು ಕಿರು ಸಂಸ್ಕರಣಾ ಘಟಕ ಐತಿ. ಕಿರು ಸಂಸ್ಕರಣ ಅಂದ್ರೆ 30 ಲಕ್ಷ ರೂಪಾಯಿ ನಮ್ದು ಅಷ್ಟೇ ಲಾಸ್ಟ್. ನೀವು 35 ಲಕ್ಷ ರೂಪಾಯಿ ಲೋನ್ ತಗೊಂಡ್ರೆ 15 ಲಕ್ಷ ರೂಪಾಯಿ ಸಬ್ಸಿಡಿ, 50% ಆಗಿದ್ರೆ ಇಷ್ಟೇ ಸಣ್ಣ ಸಣ್ಣ. ನೀವು 50,000 35 ಲಕ್ಷ ಸಣ್ಣ ಸಣ್ಣ ಯೂನಿಟ್ಗಳು ಹಾಕೊಡ್ರಿ. ನೀವು ಒಮ್ಮೆ ನಮ್ ಕೆಲಗ ಏನ್ ಗೊತ್ತಂದ್ರೆ ಮಾಡದೆ ದೊಡ್ಡದೇ ಮಾಡ್ಬೇಕು. ನಾವ್ ಗೋಳಗುಮಟೆ ಕಟ್ಟೋದಿಲ್ಲ, ಬಾರಕಮ್ಮನ ನಮ್ದು ಸಣ್ಣ ಸಣ್ಣದಿಂದ ಮೆಟ್ಲಿ ಏರ್ಕೋತ ಹೋದ್ರ ನೀವತ್ತೊಂದ್ 10 ತೊಗರಿ ಮಾಡಿ ನಮ್ ಎಷ್ಟು ಕೊಡ್ರಿ, ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ಇವತ್ತು ಕಡ್ಲಿ ಬೆಳೆದ್ರೆ ಕಡ್ಲಿ ಹಿಟ್ಟು ಕೊಡ್ರಿ, ನಾವು ಮಾರ್ಕೆಟ್ ಮಾಡ್ತೀವಿ. ಎಣ್ಣೆ ಕೊಡ್ರಿ, ನಾವು ಮಾರ್ಕೆಟ್ ಮಾಡ್ತೀವಿ. ಯಾಕೆ ಇದು ಹೇಳಕತ್ತೀನಪ್ಪ ಅಂತಂದ್ರೆ ನಾವು ಸಣ್ಣ ಸಣ್ಣವ್ರ ಮಾರ್ಕೆಟಿಂಗ್ ಏನ್ ಹೋಗ್ಬೇಕ್ರಿ? ನಾವು ಖುಷಿಯಾಗಿ ಯಾವಾಗ ಇರ್ತೀವಿ? ನಾವು ಲಾಭದಾಗಿದ್ದು ಆರ್ಥಿಕ ಸಬಲರಾದಾಗ ಮಾತ್ರ ಖುಷಿ ಇರ್ತೀವಿ. ಆರ್ಥಿಕ ಸಬಲರ ನಾವು ಆಗ್ಲಿಲ್ಲ ಅಂತಾರ ಖುಷಿ ಎಲ್ಲಿಂದ ಬರ್ತೈತ್ರಿ? ಅದಕ್ಕ ಬೀಜ ಐತಿ. ನಮ್ ಸಿಂಧಗಿ ಜವಾರಿ ಅಂತ ಹೇಳ್ತೇವೆ, ಒಂದು ನಾವು ಬ್ರ್ಯಾಂಡ್ ಮಾಡಿವಿ. ಜವಾರಿ ಅಲ್ಲಿ ಅಂದ್ರೆ ನಮ್ ಬ್ರ್ಯಾಂಡ್, ನೀವ್ ಏನ್ ಬೆಳೆದಿರ್ತಾರಲ್ಲ ಕೊಡ್ರಿ ನಮಗ, ನಾವ್ ಬ್ರ್ಯಾಂಡ್ನಾಗ ಮಾಡ್ತೀವಿ. ಯಾಕಂತಂದ್ರ ಬ್ರ್ಯಾಂಡ್ಗಳು ನೋಡ್ರಿ ಇವತ್ತೆಲ್ಲಾನು ಒಬ್ಬೊಬ್ರೆ ಮಾಡಕ್ ಆಗಂಗಿಲ್ಲ, ಅದನ್ನ ನೀವು ಮಾಡೋ ಬೇಡ್ರಿ. ನಮ್ ರೈತ ಕಂಪನಿ ಸದಸ್ಯರಾಗ್ರಿ, ನೀವ್ ಬೆಳೆದಿದ್ದನ್ನ ನಮಗ್ ಕೊಡ್ರಿ, ಅದಷ್ಟು ನಾವು ಸ್ಟಾರ್ಟ್ ಆಗಿ ತಗೊಂಡು ನಾವ್ ಅಂಗಡಿಗೆ ಮಾಡ್ತೀವಿ. ಇದು ನಮ್ದು ನಿಮ್ದು ಸಂಬಂಧ ಏನಪ್ಪಾ ಅಂತಂದ್ರೆ ರೈತರದ್ದು ಕಂಪನಿ ಸಂಬಂಧ. ಒಬ್ಬನಿಗೆ ಏನ್ ಮಾಡಕ್ ಆಗಲ್ಲ ಅದು ಕಂಪನಿಯಲ್ಲಿ ಬಂದು ಮಾಡುವಂತದ್ದು. ಅದಕ್ಕೆ ನೀವು PMAPMM ಸ್ಕೀಮ್ ಬಂದ್ರ 50% ಸಬ್ಸಿಡಿ ಅದ್ರಿ. ಅದ್ರ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ನಾನು, ಅದಕ್ಕೆ ಒಳ್ಳೆ ರೀತಿಯಿಂದ ಈ ಸ್ಕೀಮ್ ತಾವು ಉಪಯೋಗಿಸ್ಕೊಂಡ್ರ ನಾವು ನಿಮ್ಗೆ ಅಪ್ಲಿಕೇಶನ್ ಹಾಕ್ತಿವಿ, ಲೋನ್ ಹೆಂಗ್ ತಗೋಬೇಕಂತ ಹೇಳ್ತೀವಿ, ನಿಮಗೆ ಸಬ್ಸಿಡಿ ಬರೋದು ಎಲ್ಲಾ ನಾವು ಹ್ಯಾಂಡ್ ಹೋಲ್ಡಿಂಗ್ ನಾವು ಮಾಡ್ತೀವಿ. ಅದ್ರ ದೃಷ್ಟಿಯಿಂದ ನಾವೀಗ ರೈತ ಏನಾಗಬೇಕಾದಪ್ಪ ಅಂತಂದ್ರ ಆರ್ಥಿಕವಾಗಿ ಬಲಿಷ್ಠನಾದಾಗ ಮಾತ್ರ ರೈತ ನಮ್ದು ಇದೈತ್ರಿ. ಯಾಕಂತಂದ್ರ ಇವತ್ತು ನಾ ಸಾಮಾಜಿಕ ಚಿಂತನೆ ಮಾಡಕ್ಕೆ ನಮ್ಮ ರೈತರ ಮಕ್ಕಳು ಹೆಂಗ್ ಕೊಡಲಾಗ್ಯಾರ, ಅದನ್ನು ಒಂದು ನಮ್ ಇಶ್ಯೂಸೆ. ಯಾಕಂದ್ರ ಸಮಾಜದಲ್ಲಿ ನಮ್ಮಿಂದ ಏನೇನ್ ಆಗ್ತಪ್ಪ ಅಂತಂದ್ರ ಅದಕ್ಕೆ ನಾವೊಂದ್ ಪರಿಹಾರ ಕಂಡ್ಕೋಬೇಕಲ್ಲ. ಅದಕ್ಕೆ ಎಲ್ಲಾ ದೃಷ್ಟಿಯಿಂದ ನಾವು ಏನಾಗಬೇಕಾದಪ್ಪ ಅಂದ್ರೆ ಮಕ್ಕಳೆಲ್ಲ ಕಲ್ತಿರ್ತಾರ, ನೌಕರಿ ಇಲ್ಲ. ಅದಕ್ಕೆ ನೌಕರಿ ನೀವು ಮತ್ತೊಬ್ಬರಂತ ಹೋಗ್ಬೇಡ್ರಿ, ಉದ್ಯಮಿಯಾಗೂ ಉದ್ಯೋಗ ನೀಡು. ನೀವು ಸಾಕು ನನ್ನ 4-5 ಮಂದಿ ಕೆಲಸ ಕೊಡ್ರಿ, ನಮ್ ಮನೆ ಇಷ್ಟು ಉದ್ದಾರ ಆದ್ರೆ ಸಾಕು, ನಾವು ಹೊರಗಿಂದೆಲ್ಲ ವಿಚಾರ ಮಾಡೋದ್ಬೇಡ. ತಾನೇ ನಮ್ ಒಂದು ಕುಟುಂಬ ಉದ್ದಾರ ಆತಂದ್ರ ಕುಟುಂಬಗಳು ತಾವೇ ಉದ್ದಾರ ಆಗ್ತಾವ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆರ್ಥಿಕ ಸಬಲರಾಗ್ರಿ, ಈ ಸ್ಕೀಮ್ ಉಪಯೋಗ ತಗೊಳ್ರಿ ಅಂತ ನಾನು ಹೇಳಕ್ ಬಯಸ್ತೀನಿ. ನಮ್ ಕಾಶಿಬಾಯಿ ಮೇಡಮ್ ಅವರು ಈಗಾಗಲೇ 3 ಕೋಟಿದು ಇಂಡಿಯೊಳಗ ಇನ್ಕ್ಯುಬಾಬಿಟಿ ಅಂತ ಹೇಳಿ ಎಲ್ಲ ಹಣ್ಣ ಏನ್ ಮಾಡ್ತೀವಲ್ರಿ ಅದನ್ನ ತಯಾರಿಸಿ ಪುಡಿ ಮಾಡೋದಾಗ್ಲಿ ಜ್ಯೂಸ್ ಮಾಡೋದಾಗ್ಲಿ 3 ಕೋಟಿ ಒಂದು ಯೋಜನೆ ಮಾಡಿ ಈಗಾಗಲೇ ಇಂಡಿಯಲ್ಲಿ ಅವರು ಪರ್ಮಿಷನ್ ತಗೊಂಡು ಸ್ಟಾರ್ಟ್ ಮಾಡ್ಯಾರ. ಅಂತವು ಇಂಡಸ್ಟ್ರಿಯಲ್ ಬರ್ಬೇಕಾಗಿತ್ತಪ್ಪ ಅಂತಂದ್ರ ಸ್ವಲ್ಪ ಟೈಮ್ ಐತಿ. ನಮ್ಮ ಜಿಲ್ಲೆ ಹಣ್ಣುಗಳ ಜಿಲ್ಲೆ, ತರಕಾರಿಗಳ ಜಿಲ್ಲಾ, ಕಾಳೆ ಕಡಿ ನಮ್ದು ಎಲ್ಲ ಅದ, ನಾವು ಏನ್ ಎದುರಿಗೂ ಕಡಿಮೆ ಇಲ್ಲ. ಒಂದ್ ಇಂಡಸ್ಟ್ರಿಯಲ್ ಮಾಡ್ಬೇಕಾಯ್ತಂದ್ರ ಸಾಕಷ್ಟು ಸೋರ್ಸ್ ಐತಿ, ಆದ್ರೆ ಮುಂದ್ ಬರಲಾಗಿರಲ್ಲ. ಅಷ್ಟು ದೊಡ್ಡ ಪ್ರಮಾಣದಾಗ ಮಾಡೋದ್ ಬೇಡ್ರಿ, ಸಣ್ಣ ಸಣ್ಣ ಕಿರು ಅಂತಂದ್ರ 50,000-35,000 ಇರುವಂತ ಘಟಕಗಳು ಮಾತ್ರ ನೀವು ಹಾಕೊಡ್ರಿ. ಹೆಜ್ಜೆ ಹೆಜ್ಜೆ ಕ್ಯಾಂಟೋನಿಕ್ ಏರ್ಕೊತ ಹೋದಾಗ ನಾವೆಲ್ಲರೂ ಸದೃಢ ಆದಾಗ, ಯಾಕಂತಂದ್ರೆ ಇವತ್ತು ಒಂದ್ ಸಲ ನೀವು ಬೆಳಿಗ್ಗೆ ಬಿಟ್ರೆ ದೇಶ ಎಲ್ಲ ಉಪವಾಸ ಕುಂದಿರ್ತದ್ರಿ. ರೈತನೇ ಅನ್ನದಾತ, ಅದ್ರ ಸಲುವಾಗಿ ನೀವು ಆರ್ಥಿಕವಾಗಿ ಬೆಳೀರಿ, ಸಬಲರಾಗಲಿ ಅಂತ ಹೇಳಿ ನಮ್ ಸ್ಕೀಮ್ ಉದ್ದೇಶ ಐತಿ. ಅದ್ರಾಗೆ ತಾವೆಲ್ಲರೂ ಇದ್ರ ಪ್ರಯೋಜನ ತೆಗೆದುಕೊಡ್ರಿ ಅಂತ ಹೇಳಿ ಈಗ ರೈತ ಉಪ್ತಾದ ಕಂಪನಿಗಳೆಲ್ಲ ಆಗ್ಯಾವ. ಎಲ್ಲಾ ರೈತರು ಬನ್ರಿ, ನಿಮ್ಗೆ ಗೊತ್ತಿರಲಿಲ್ಲ ಅಂತಂದ್ರ ಕೇಳ್ರಿ, ನಾವ್ ಹೇಳ್ತೀವಿ ಈ ಏರಿಯಾದ ಬರ್ತೀವಿ ಎಲ್ಲದಂತ ಕೇಳ್ರಿ, ನಾವ್ ಹೇಳ್ತೀವಿ. 1,000 ರೂಪಾಯಿ ಮೆಂಬರ್ಶಿಪ್ ಇರ್ತೈತಿ ಆಗ್ರಿ, ಆದಾಗ ಮಾತ್ರ ನಮ್ದು ಏನನ್ನ ತಿಳ್ಕೊಳಕ್ ಬರ್ತೈತಿ. ನಿಮಗ ಮಾರ್ಗದರ್ಶನ ಮಾಡಕ್ಕಾಗ್ಲಿ, ನಿಮ್ ತೊಂದರೆಗಾಗಿ ಸ್ಪಂದಿಸೋದಕ್ಕಾಗಿ FAO ಇರ್ತೈತಿ. ಆ FAO ಮುಖಾಂತರ ನಾವು ಸಬಲರಾಗಬೇಕಾಗೈತಿ. ಅದಕ್ಕೆ ತಾವೆಲ್ಲರೂ ಈ FAO ಭಾಗವಹಿಸ್ತೀರಂತ ನಾನು ನಂಬಿದ್ದೀನಿ. ಆಮೇಲೆ PMAPY ಯೋಜನೆ ತಾವೆಲ್ಲರೂ ತೆಗೆದುಕೊಂಡ್ರೆ ಮಾತ್ರ ಇದು ಏನ್ ಕನಸು ಕಂಡ ಇರಲ್ಲ, ಆ ಕನಸು ಸರ್ಕಾರದ ನನಸಾಗ್ತೈತಿ. ಏನಾರು ಕೇಳೋದಿತ್ತಂದ್ರೆ ನನ್ನ ಮೊಬೈಲ್ ಸಂಖ್ಯೆ ತಾವ್ ತಗೋಬಹುದು. ನಂದು ಮೊಬೈಲ್ ಸಂಖ್ಯೆ 9974353527. ತಾವೆಲ್ಲರೂ ಉದ್ಯೋಗವಂತರ ಆಗ್ತೀರಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸುತ್ತ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ತನಕ ಶೈಲಜಾ ಸ್ಥಾವರಮಠ್ ಅವರ ಅನುಭವದ ಮಾತುಗಳನ್ನ ಕೇಳಿದ್ರಿ. ಕಿರು ರೂಪಕ ತೊಗರಿ ಕಟಗಿ ಸುಡಬ್ಯಾಡೋ ಅಣ್ಣ ಸುಡಬ್ಯಾಡೋ ಕೇಳಿ ಕಿರು ರೂಪಕ ತೊಗರಿ ಕಟಗಿ ಸುಡಬ್ಯಾಡೋ ಅಣ್ಣ ಸುಡಬ್ಯಾಡೋ ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ ತೊಗರಿ ಕಟಗಿ ಸುಡುಬ್ಯಾಡೋ ಸುಡುಬ್ಯಾಡ ಅಣ್ಣ ಸುಡುಬ್ಯಾಡೋ ತೊಗರಿ ಕಟಗಿ ಸುಡುಬ್ಯಾಡೋ ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ ತೊಗರಿ ಕಟಗಿ ಸುಡುಬ್ಯಾಡೋ. ತೊಗರಿ ಕಟಗಿ ಸುಡುಬ್ಯಾಡೋ, ತೊಗರಿಯೇ ನಮ್ಮ ಸಂತೋಷವು, ತೊಗರಿಯಿಂದಲೇ ಅಸಮಾಧಾನವು, ತೊಗರಿಯೇ ನಮ್ಮ ಸಂತೋಷವು, ತೊಗರಿಯಿಂದಲೇ ಗಂಗಿ. ಏ ಗಂಗಿ, ಮನ್ಯಾಗ ಇದ್ದಿದೆ ಇಲ್ಲ? ಎಲ್ಲಿ ಹೋದ್ಲಪ್ಪ ಆಯ್ಕೆ? ಹೊಲದಾಗ ದುಡಿದು ದುಡಿದು ಹೈರಾಣಾಗ ಮನಿಗೆ ಬಂದ್ರ ಒಂದ್ ಚರಿಗೆ ನೀರ್ ಕೊಡಕ್ ಆಗಂಗಿಲ್ಲ ಈ ಹೆಂಗ್ಸಿಗೆ. ಏ ಗಂಗಿ, ನಾ ಕರ್ಯಾಕತ್ತಿದ್ದು ಕೇಳವಲ್ತನ? ಯಾಕ ಕಿವಿ ಕಿವಿಡಾದ್ವ? ಮಾತು ಬಿದ್ದಾವನ? ಅಯ್ಯ, ಯಾಕ ಆಟ ಸಿಟ್ಟಿಗೆ ಬರ್ತಿದಿ? ನನಗೇನು ಮಾತನು ಬಿದ್ದಿಲ್ಲ, ಕಿವಿನೂ ಕಿವಿಡಾಗಿಲ್ಲ. ಅಲ್ಲ, ನಾ ಬಂದು ಒಂದ್ ಗಂಟೆ ಆಗ್ಲಕತ್ತು. ಗಂಡ ಹೊಲದಲ್ಲಿಂದ ಬಂದ ಮ್ಯಾಕ ಕುಡಿಯಕ್ ನೀರ್ ಕೊಡಬೇಕು, ಒಂದ್ ಕಪ್ ಚಾ ಮಾಡಿ ಕೊಡಬೇಕು ಅಂತ ತಿಳಿಯಂಗಿಲ್ಲ. ಆರಾಮ ಮನ್ಯಾಗ ಕುಂದಿರ್ತಿದಿ, ನಿನಗೆ ಹೆಂಗ್ ಗೊತ್ತಾಗ್ತದ? ಹೊಲದಾಗ ಎತ್ತು ದುಡಿಯೋ ಹಂಗ ದುಡಿಲಿಕ್ಕೆ ಹಚ್ಚಿದ್ರ ತಿಳಿತದ. ಅಲ್ಲ, ನಾ ಬರ ಹೊತ್ತ ನೋಡಿನೇ ಎಲ್ಲರಿ ಹೋಗಿ ಕುಂದಿರ್ತಿದಲ್ಲ. ಅಲ್ಲ ಹಿರಿಯ, ಹೊರದ್ಲಿಂದ ಬರುತ್ತಲೇ ಹಿಂಗ್ಯಾಕ್ ಒದ್ರಾಕತ್ತಿದಿ? ಏನಾಗೈತ್ ನಿನಗಿವತ್ತ? ಸದಿ ತೆಗ್ಯಾಕ ಮಂದಿ ಬರ್ಲಿಲ್ಲೇನು? ಏನ ಎತ್ತುಗಳು ಸತಾಯಿಸಿದ್ವ? ಹಿಂಗ್ಯಾಕ ಸುಮ್ಸುಮ್ಕ ಒಮ್ಮಕ್ಲೆ ಸಿಟ್ಟಿಗೆ ಬರಾಕತ್ತಿದೆ ಅಂತೀನಿ? ಸುಮ್ಸುಮ್ಕ ಸಿಟ್ಟಿಗೆ ಬರಾಕ ನಾನೇನು ಹುಚ್ಚನಾಯಿ ಕಡದೈತನ? ಅಯ್ಯ, ಹುಚ್ಚನಾಯಿ ಕಡದದ ಅಂತ ನಾ ಹೇಳಿದೇನು? ಹಿಂಗ್ಯಾಕ ಮಾತು ಮಾತಿಗೆ ಸಿಟ್ಟಿಗೆ ಬರ್ತಿ? ಏನಾಗೈತಂತ ಹೇಳರ ಹೇಳಲ್ಲ. ಕೇಳಿ ನೀ ಏನ್ ಮಾಡಕಿ? ನಿನಗೇನ್ ತಿಳಿತದ ಹೊಲದ ಕೆಲಸದಾಗ? ನಂದ ನನಗಾಗ್ಯದ ಸುಮ್ಕೊಂದ್ರು. ಹೊಲದ ಕೆಲಸದಾಗ ನನಗೇನು ತಿಳಿಯಂಗಿಲ್ಲ ಅಂತನ ತಿಳ್ಕೊ. ಆದ್ರ ಏನಾಗ್ಯದ ಅಂತ ಹೇಳಿದ್ರ ತಿಳ್ಕೊಳ್ಳದಾಟು ದಾಡ್ ಅಲ್ಲ ಬಿಡು. ಕಂಡಾಪಟ್ಟಿ ಶಾಣೆ ಇದ್ದಿ, ಸುಮ್ ಕೊಂಡ್ರು. ಅಯ್ಯ, ಸುಮ್ ಕುಂದ್ರಂತ ಬಾಯಿ ಮುಚ್ಚಿಸಿದ್ರ ಹೆಂಗ? ಏನಾಗ್ಯದಂತ ಹೇಳಿದ್ರ ನಿಂದೇನ್ ಗಂಟ ಹೋಗ್ಕತ್? ಗಂಟ ಗಂಟೆಲ್ಲಿಂದ ಬರ್ತದ? ಹಿಂಗ ವರ್ಷದಿಂದ ವರ್ಷ ಬೆಳಿ ಕಡಿಮೆ ಹಾಕೋತ್ ಹೋದ್ರ. ಇವತ್ತ ತೊಗರಿ ರಾಶಿ ಸೂರ್ಯಪಾನ ರಾಶಿ ಮಾಡಿದೆ, ಬೆಳಿ ಆಟಕಾಟ ಬಂತು. ಹೋಗ್ಲಿ ಬಿಡು, ಭೂಮಿ ತಾಯಿ ನಮಗ್ ಏಟು ಕೊಡಬೇಕಂತ ಮನಸ್ಸು ಮಾಡಿರ್ತಾಳೋ ಆಟೆ ಕೊಡ್ತಾಳ ಬಿಡು. ಅದಕ್ಯಾಕ ಈಟ ಮನಸ್ಸು ಬೇಸರ ಮಾಡ್ಕೋತಿ? ಹೇಳ, ಕೈಗೆ ನೀರ್ ಹಾಕ್ತೀನಿ, ಕೈ ತೊಳ್ಕೊಂಡು ಉಣ್ಣಾಕತ್ತಿ, ಗಂಗಾಳ ಹಸ್ತೀನಿ. ಹೇಳ, ಅಲ್ಲ ಹಿರಿಯ, ಅದ್ಯಾಕ ನಿನ್ ಕೈ ಈಟ ಹೊಗೆ ತಿಂದವ? ಏನ್ ಮಾಡಿ ಬಂದಿ ಹೊಲದಾಗ? ಅದೇ ಹೇಳದ್ನಲ್ಲ, ರಾಶಿ ಮಾಡದೆ ಅಂತ. ಹಂಗ ತೊಗರಿ ಕಟ್ಟಿಗೆ ಮತ್ ಸೂರ್ಪಾನ್ ಕಟ್ಟಿಗೆ ಇದ್ವಲ್ಲ, ಎಲ್ಲಾ ಗ್ವಾಳೆ ಹಾಕಿ ಉರಿ ಹಚ್ಚಿ ಸುಟ್ಟು ಬಂದಿನ ನೋಡ. ಅಯ್ಯ ಹಿರಿಯ, ಒಂದ್ ಮಾತು ಹೇಳಿ. ಏನು? ನಮ್ ಊರಾಗ ನಮ್ಮಪ್ಪ ಇಂಥ ಕಟ್ಟಿಗೆ ಗ್ವಾಳ ಹಾಕಿ ಸುಡ್ತಿದ್ದಿಲ್ಲ ನೋಡ. ದನಗಳ ಹೆಂಡಿ ಜೋಡಿ ತಿಪ್ಪ್ಯಾಗ ಹಾಕಿ ಗೊಬ್ಬರ ಮಾಡ್ತಿದ್ದ. ವರ್ಷ ವರ್ಷ ಗೊಬ್ಬರ ಹೊಲಕ್ ತುಂಬಿ ಹಾಕ್ತಿದ್ದ ನೋಡ. ನೀನು ಶಾಣೆ ಹಾಕಿ? ನಿಮ್ಮಪ್ಪ ನಿನಗಿಂತ ಶಾಣೆ. ಕಟಗಿಲಿಂದ ಗೊಬ್ಬರ ಆಗ್ತೈತೇನ ಹುಚ್ಚಿ? ನಿಮ್ಮಪ್ಪ ಬಾಳ ಶಾಣೆ, ಪಂಡಿತ, ದೀಡ್ ಪಂಡಿತ. ಅಲ್ಲ ಹಿರಿಯ, ನೀ ಹಿಂಗ ಅಣಕದ ಮಾತಾಡ್ಬೇಡ ಬಿಡ. ಮತ್ತೆ ಹಂಗ ಆಡ್ಬೇಕು? ಖರೇನೆ, ಕಟಗಿಲಿಂದ ಗೊಬ್ಬರ ಮಾಡಿ ಹೊಲಕ್ ಹಾಕ್ತಿದ್ದ. ಅದ್ರಲಿಂದ ಭೂಮಿ ಮೆದು ಆಗ್ತದ, ಮತ್ತ ಮಳಿ ನೀರ ಹಿಡ್ಕೋತೈತಿ ಅಂತ ಹೇಳಿ ಹೊಲಕ್ಕ ಬರೀ ತಿಪ್ಪಿ ಗೊಬ್ಬರ ಹಾಕ್ತಿದ್ದ. ವರ್ಷದಿಂದ ವರ್ಷಕ್ಕ ಇಳುವರಿ ಹೆಚ್ಚಿಗೆ ಬರ್ತಾಯಿತ್ತು. ಅಲ್ಲ ಗಂಗಿ, ಸರ್ಕಾರಿ ಗೊಬ್ಬರ ಹಾಕಿದ್ರನ ಬೆಳೆ ಬರವಾಲ್ತು. ಇನ್ನ ಈ ಹೌದ್ ಹಿರಿಯ, ನಾ ಮಜಾಕ್ ಮಾಡಕತ್ತಿಲ್ಲ. ಈ ಸರ್ಕಾರಿ ಗೊಬ್ಬರ ಹಾಕಿದ್ರ ವರ್ಷದಿಂದ ವರ್ಷಕ್ಕ ಭೂಮಿ ಕಸು ಕಳ್ಕೊತೈತಿ ಅಂತಿದ್ದ ನಮ್ಮಪ್ಪ. ಹೌದಾ? ನೀನ ನೋಡಿಯಲ್ಲ ಈಟ ಭೂಮ್ಯಾಗ ಏಟ್ ಬೆಳಿ ಬೆಳಿದಾನಂತ. ಗಂಗಿ, ನಿನ್ನ ಮಾತು ಖರೆ ಅನಿಸ್ತದ ನೋಡು. ಯಾಕಂದ್ರ ನಮ್ಮಪ್ಪ ಒಕ್ಕಲ್ತನ ಮಾಡ ಮುಂದ ಅವ ಈ ಸರ್ಕಾರಿ ಗೊಬ್ಬರ ಹಾಕ್ತಿದ್ದಿಲ್ಲ. ಹೌದಿಲ್ಲ, ತಿಪ್ಪಿ ಗೊಬ್ಬರ ಮಾತ್ರ ಹಾಕ್ತಿದ್ದ ಅನಿಸ್ತದ ನನಗ. ಅವಾಗ ಹೊನ್ನ ಬಿತ್ತಿದ್ರ ಹೊನ್ನ ಬೆಳಿಬಹುದು ಅಂತಿದ್ದಪ್ಪ. ಅಂದಂಗ ಗಂಗಿ, ನೀನು ಜರಾ ಜರಾ ಶಾಣಕಿ ಆದಂಗ್ ಕಾಣಿಸ್ತದ ಬಿಡು. ಬಾಳ ಹೊಗಳು ಬೇಡ ಬಿಡು, ನನಗ ನಾಚಿಕ್ ಬರ್ತೆ. ಗಂಗಿ ನಿನ್ನ ಮಾರಿ ಇಟ್ಟು ಜಲ್ದಿ ಅದ್ಯಾಟ್ ಕೆಂಪಗಾಗಿ ಮುಂಚಾಕತ್ತದ ಅಂತೀನಿ. ಅಯ್ಯ ಬಿಡು ಬಿಡು, ಸಾಕು ಹೊಗಳಿದ್ದ. ಅಲ್ಲ ಗಂಗಿ, ಇದನ್ನೆಲ್ಲ ನೀ ಹೆಂಗ್ ತಿಳ್ಕೊಂಡಿ ಅಂತೀನಿ. ಮ್ಯಾಲಿನಿಕೇರಿ ಮಲ್ಲಕ್ಕ ಅದಾಳಲ್ಲ, ಅದಾಳಲ್ಲ, ಆಕಿನ ಗಂಡ ಕಲಬುರಗ್ಯಾಗ ಕೃಷಿ ಆಫೀಸ್ ಹೋಗಿ ತಿಳ್ಕೊಂಡ್ ಬಂದಾನ ಅಂತ ಹೇಳಿ. ಅದು ಕೃಷಿ ಆಫೀಸ್ ಅಂದಲ್ಲ ನೀನು, ಬರೋಬ್ರಿ ಆ ಅಳಂದ್ ರೋಡ್ ನಾಗ ಐತದ, ಅದಕ್ಕ ಕೃಷಿ ವಿಜ್ಞಾನ ಕೇಂದ್ರ ಅಂತಾರ. ಹೌದ್ ಹೌದ್, ಇರ್ಲಿ ಬಿಡು, ನಿನಗ್ ಗೊತ್ತದಲ್ಲ. ಮತ್ತ ಏನೇನ್ ತಿಳ್ಕೊಂಡ್ ಬಂದಾನಂತ ಕೇಳಬೇಕಾಗಿತ್ತಲ್ಲ ನೀನು. ಕೇಳಿದ್ನ ಹಿರಿಯ, ಹೊಸ ಹೊಸ ವಿಜ್ಞಾನ ಪದ್ಧತಿ ಕಲ್ಕೊಂಡ್ ಬಂದಾನಂತ. ಹಂಗಂದ್ರ ಗೊಬ್ಬರ ಹೆಂಗ್ ತಯಾರಿ ಮಾಡಬೇಕು, ಎರಿಹುಳು ಗೊಬ್ಬರ ಹೆಂಗ್ ಮಾಡೋದು, ಮತ್ತ ಬ್ಯಾರೆ ಬ್ಯಾರೆ ವಿಷಯ ಕಲ್ಕೊಂಡು ಬಂದಾನಂತೆ. ಹೌದೇನ? ನೀನು ನಾಳೆ ಗುಲ್ಬರ್ಗಾದ ಕೃಷಿ ಕೇಂದ್ರಕ್ಕೆ ಹೋಗು, ಅಲ್ಲಿ ಸಾಹೇಬ್ರಿಗೆ ಭೇಟಿಯಾಗಿ ಹೊಸ ಹೊಸ ಪದ್ಧತಿ ತಿಳ್ಕೊಂಡು ಬಾ. ಅವ್ರು ಹೇಳ್ದಂಗ ಮಾಡಿ ನಾವು ಸ್ವಾವಲಂಬಿಯಾಗಿ ಕೃಷಿ ಮಾಡಬಹುದು ನೋಡು. ಹಾಕು ನೀ ತಿಪ್ಪೆ ಗೊಬ್ಬರ ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು. ಚಂದಾಗಿ ಕಡಿಯಲು ಬಿಡಬೇಕು. ಗಂಗಿ, ಏಟ್ ಶಾಣೆ ಆಗಿದೆ ಅಂತೀನಿ. ಮನ್ಯಾಗ ಕುಂತಲ್ಲಿ ಎಲ್ಲಾನು ತಿಳ್ಕೊಂಡಿ ಬಿಡು. ಹೆಂಡತಿ ಇದ್ರ ನಿನ್ನಂಗಿರ್ಬೇಕು ನೋಡು. ಬೇಸತ್ ಬಿಡು, ನಾಳೆಗೆ ನೀ ಗುಲ್ಬರ್ಗಾದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ವೈಜ್ಞಾನಿಕ ತರಬೇತಿ ತಿಳ್ಕೊಂಡು ಬಂದು ವರ್ಷದಿಂದ ವರ್ಷಕ್ಕ ಹೆಚ್ಚಿಗೆ ಬೆಳಿ ಬೆಳ್ಯಾಕ ಚಾಲು ಮಾಡಿದೆ ಅಂದ್ರ ಗಂಡ ಇದ್ರ ನಿನ್ನಂಗ ಇರ್ಬೇಕು ನೋಡು. ಸುಡುಬ್ಯಾಡೋ ಅಣ್ಣ ತೊಗರಿ ಖಟಗಿ, ಸುಡುಬ್ಯಾಡೋ ಅಣ್ಣ ತೊಗರಿ ಖಟಗಿ, ಸುಡುಬ್ಯಾಡೋ ಅಣ್ಣ. ಇದುವರೆಗೆ ತೊಗರಿ ಕಟಗಿ ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ ಕಿರು ರೂಪಕ ಕೇಳಿದಿರಿ. ಈ ರೂಪಕವನ್ನ ರಚಿಸಿ ಸೋಮಶೇಖರ್ ಎಸ್ ರೂಳಿ ಅವರೊಂದಿಗೆ ಭಾಗವಹಿಸಿದವರು ಶೋಭಾ ಆರ್ ಪಾಟೀಲ್. ತಾಂತ್ರಿಕ ಮಾಹಿತಿ ಕೃಷಿ ವಿಜ್ಞಾನ ಕೇಂದ್ರ ಗುಲ್ಬರ್ಗಾ. ಹಾಡನ್ನು ಹಾಡಿದವರು ಬಸವರಾಜೇಶ್ವರಿ ಹಿರೇಮಾಳ್. ಈಗ ಅಕ್ಕ ಮಹಾದೇವಿ ಶಿವಕುಮಾರ್ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಒಂದು ಸಂಪ್ರದಾಯದ ಪದ. ತುಂಬಿದ ಬೆಳದಿಂಗಳ, ತುಂಬಿದ ಬೆಳದಿಂಗಳ, ಗಂಗಾ ಜಮುನ ಹರೆಯು ಮಲ್ಲಣದ ಮೀಸಲಾಗಿ ಮೈ ತುಂಬ ಒಡೆದು ಕುಡಿಬಿಟ್ಟು ದೇವ. ತುಂಬಿದ ಬೆಳದಿಂಗಳ ಮನವು ಕಾಮನ ಮನೆಯು ಕಾಯ ಸೊಬಗಿನ ಬಳ್ಳಿ ಪ್ರೇಮೆಲ್ಲ ಉರಳಿಟ್ಟು ಹೂವಾಗಿ ದೇವ. ತುಂಬಿದ ಬೆಳದಿಂಗಳ ಮನವು ಮಲ್ಲಿಗೆ ಹೂವ ತನವು ತದಿಗೆ ಹೂವ ಕಣ್ಣು ಕಮಲದ ಹೂವೇನು ದೇವ. ತುಂಬಿದ ಬೆಳದಿಂಗಳ ಮುಗು ಸಂಪಿಗೆ ಹೂವ ಕಿರಿಯುದ ಸಳ ಹೂವ ಕೆದರಿದ ಕಾಬರೆ ಮಗ್ಗೇನು ದೇವ. ತುಂಬಿದ ಬೆಳದಿಂಗಳ ತುಟಿಯು ತೊಂಡೆಯ ಹಣ್ಣು ದವರೆ ದಾಳಿಂಬರಣ್ಣು ಬಿರಿದ ಕಲ್ಲಂಗಡಿ ಕಣ್ಣೇನು ದೇವ. ತುಂಬಿದ ಬೆಳದಿಂಗಳ ಗದ್ದ ಜ್ಯೋತಿಟ್ಟ ಜೇನು ನೀಲ ಕೋಮಲ ತೋಳು ತುಂಬಿದ ಬಾಳಿ ಕೊನೇನು ದೇವ ತುಂಬಿದ ಬೆಳದಿಂಗಳ ತೋಲ ಚಂದೀರ ಬುಬುಸ ವಡ್ಡಾನ ಕುಸರ ಗರ್ಗಯ ಮಾಲ ಭಾಸೆ ಸುಳಿ ಸುಳಿ ಹರಿದು ಮೇಲೆ ಹೊಂಕಲಹುವ ಶಿವಗಂಜಿ ಕಾಮೆಂಗಿದರ ಮನೆಯ ಹಸನೋದಿ ನಕರ ಹೊಸ ಬೆಳಕು ಬೀಳುವುದು ಮೈಕಾಂತಿ ಕೂಡಿ ಬೆಳದಿಂಗಳ ದೇವ ತುಂಬಿದ ಬೆಳದಿಂಗಳ ನುಪುರ ಗೆರೆಯ ನುಡಿಸಿ ಹುಡುಗಿಸಲಿಗೆ ಮೈ ಬೀಚಿ ಸೋಗಿಲ್ಲಿ ಕುಣಿದ ನವಿಲೇನು ದೇವ ತುಂಬಿದ ಬೆಳದಿಂಗಳ ಹರದಿಂದ